ಸೊಂಟದ ಶಸ್ತ್ರಚಿಕಿತ್ಸೆಯ ನಂತರ ವ್ಯಾಯಾಮದ ಪ್ರಾಮುಖ್ಯತೆ ಈ ವಿಷಯವಾಗಿ ಕೆಲವೊಂದು ಪೂರ್ವಭಾವಿ ಮಾಹಿತಿಯನ್ನು ಡಾಕ್ಟರ್ ಶರ್ಮಿಳಾ ಅವರು ತಮಗೆ ನೀಡಲಿದ್ದಾರೆ. ಡಾಕ್ಟರ್, ಇವಾಗ ಇವತ್ತಿನ ಟಾಪಿಕ್ ನಿಮಗೆ ಗೊತ್ತಿರ್ಬೋದು, ಸೊಂಟದ ಶಸ್ತ್ರಚಿಕಿತ್ಸೆ ನಂತರ ವ್ಯಾಯಾಮದ ಮಹತ್ವ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಯಾವ ಕಾರಣದಿಂದ ನಾವು ಇದು ಸೊಂಟದ ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಕೆಲವು ಕಾಮನ್ಲಿ ಆಗೋದು ಸರ್ಜರೀಸ್ ಅಂದರೆ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ, ಇದು ಮೂಳೆಯ ಸವಿತ ಆಗುತ್ತೆ. ಮೂಳೆಯ ಸವಿತ ಆದಮೇಲೆ ಡಿಸ್ಕ್ ಅಂತ ಒಂದು ಮಟೀರಿಯಲ್ ಇರುತ್ತೆ, ಎರಡು ಮೂಳೆ ನಡು, ಸೊಂಟದ ಎರಡು ಮೂಳೆ ನಡು ಒಂದು ಡಿಸ್ಕ್ ಅಂತ ಮಟೀರಿಯಲ್ ಇರುತ್ತೆ. ಇದು ಯಾವಾಗ ನರದ ಮೇಲೆ ಒತ್ತಡ ಆಗುತ್ತೆ, ಇದರಿಂದ ಸೊಂಟ ನೋವು, ಕಾಲಿಗೆ ನೋವು ಮತ್ತು ಕಾಲಿನಲ್ಲಿ ಅಶಕ್ತಿ ಆಗೋದು, ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಪೇಷೆಂಟಿಗೆ. ಅದರಿಂದ ಸರ್ಜರಿ ಮಾಡೋದು ಸಾಮಾನ್ಯವಾಗಿ ಇದೇ ರೀಸನಿಗೆ ಸರ್ಜರಿ ಮಾಡೋದು. ಅದನ್ನು ಬಿಟ್ಟರೆ ಮತ್ತು ಸೊಂಟದ ಮೂಳೆಯಲ್ಲಿ ಫ್ರ್ಯಾಕ್ಚರ್ ಆದರೆ ಅಥವಾ ಸೊಂಟದ ಜಾಗನಲ್ಲಿ ಯಾವುದರೆ ಗಡ್ಡೆ ಅಥವಾ ಟ್ಯೂಮರ್ ಆದರೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ. ಮತ್ತು ಸ್ಪಾಂಡಿಲೋಲಿಸ್ಥೆಸಿಸ್ ಅಂತ ಕಂಡೀಷನ್ ಅಂದರೆ ಈಗ ಸೊಂಟದ ರೀಜನ್ನಲ್ಲಿ ಐದು ಸೊಂಟದ ಮೂಳೆ ಇರುತ್ತೆ. ಸೊ ಒಂದು ಮೂಳೆ ಇನ್ನೊಂದು ಮೂಳೆ ಮೇಲೆ ಸ್ಲಿಪ್ ಆದರೆ ಇದಕ್ಕೆ ಸ್ಪಾಂಡಿಲೋಲಿಸ್ಥೆಸಿಸ್ ಅಂತ ಹೇಳ್ತಾರೆ. ಇದಕ್ಕೂ ಕೆಲವೊಂದು ಗ್ರೇಡ್ಸ್ ಇರ್ತದೆ, ಗ್ರೇಡ್ 1, 2, 3, 4 ಅಂತ. ಸೊ ಗ್ರೇಡ್ 1 and 2 ಯೂಶಲಿ ಸರ್ಜರಿ ಮಾಡೋದಿಲ್ಲ, ಬಟ್ ಗ್ರೇಡ್ 4 and 5 ಲಿಸ್ಥೆಸಿಸ್ ಆಯ್ತಂದರೆ, ಆಮೇಲೆ ಪೇಷಂಟಿಗೆ ಭಾಳ ಪ್ರಾಬ್ಲಮ್ಸ್ ಇತ್ತಂದರೆ, ಸೊಂಟ ನೋವಾಯಿತು, ನಡಿಲಿಕ್ಕೆ ತೊಂದರೆ ಇತ್ತಂದರೆ, ಆವಾಗೂ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಮತ್ತು ಲಂಬಾರ್ ಕೆನಾಲ್ ಸ್ಟೀನೋಸಿಸ್ ಅಂತ ಒಂದು ಕಂಡೀಷನ್ ಅಂದರೆ, ಇದು ಸೊಂಟದ ಮೂಳೆಯ ನಡುವೆ ಒಂದು ಟ್ಯೂಬ್ ಥರ ಇರುತ್ತೆ, ಈ ಟ್ಯೂಬ್ನಲ್ಲಿ ನರಗಳು ಪಾಸ್ ಆಗುತ್ತೆ. ಸೊ ಅದು ಪಾಸ್ ಆಗುವಾಗ ಯಾವುದೇ ರೀತಿಯಿಂದ ಅಲ್ಲಿ ಇದು ಕೆನಾಲ್ ಡಯಾಮೀಟ್ರ್ ಕಡಿಮೆ ಆಯ್ತಂದರೆ ಪೇಷಂಟಿಗೆ ಸೊಂಟನು ಮತ್ತು ಕಾಲಿಗೆ ನೋವು ಹರಿಯೋದು, ಕಾಲಿನಲ್ಲಿ ಅಶಕ್ತಿ ಆಗೋದು, ಇದೆಲ್ಲ ಪ್ರಾಬ್ಲಮ್ಸ್ ಆದಮೇಲೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಯಾವ ರೀತಿ ಶಸ್ತ್ರಚಿಕಿತ್ಸೆ ಮಾಡ್ತಾರಂದರೆ ಕೆಲವೊಂದು ಕಾಮನ್ ಟೈಪ್ಸ್ ನಾನು ಹೇಳ್ತೀನಿ. ಒಂದು ಲ್ಯಾಮಿನೆಕ್ಟಮಿ ಮತ್ತು ಹೆಮಿ ಲ್ಯಾಮಿನೆಕ್ಟಮಿ ಅಂತ, ಅದ್ರ ಜೊತೆ ಡಿಸ್ಕೆಕ್ಟಮಿನೂ ಮಾಡ್ತಾರೆ, ಆಮೇಲೆ ಫ್ಯೂಷನ್ ಸರ್ಜರಿ ಅಂತ. ಸೊ ಇದು ಲ್ಯಾಮಿನೆಕ್ಟಮಿ ಏನಂದರೆ, ಸೊಂಟದ ಮೂಳೆಯ ಒಂದು ಪಾರ್ಟ್, ಚಿಕ್ಕ ಪಾರ್ಟನ್ನು ತೆಗಿತಾರೆ, ಅರ್ಧ ತೆಗಿಬೋದು ಅಥವಾ ಪೂರನ್ನು ತೆಗಿಬೋದು. ಸೊ ಅದಾದ ನಂತರ ಡಿಸ್ಕಿಗೆ ಮೈಕ್ರೋಸ್ಕೋಪಿಕ್ ಸರ್ಜರಿ ಮಾಡಿ ಆ ಡಿಸ್ಕಿನ ನರದ ಮೇಲೆ ಒತ್ತಡವನ್ನು ಬಿಡಿಸ್ತಾರೆ. ಅದನ್ನೇ ಬಿಟ್ಟರೆ ಮತ್ತೆ ಫ್ಯೂಷನ್ ಸರ್ಜರಿ ಅಂದರೆ, ಈಗ ಪ್ರಾಬ್ಲಮ್ 2 or 3 ಲೆವೆಲ್ಕ್ಕಿಂತ ಜಾಸ್ತಿ ಇತ್ತಂದರೆ ದೆನ್ ಫ್ಯೂಷನ್ ಸರ್ಜರಿ ಮಾಡ್ತಾರೆ. ಫ್ಯೂಷನ್ ಸರ್ಜರಿ ಮಾಡಿದರೆ ಇದರಲ್ಲಿ ಬೋನ್ ಗ್ರಾಫ್ಟ್ ಹಾಕ್ತಾರೆ, ಪ್ಲೇಟ್ ಮತ್ತು ಸ್ಕ್ರೂ ಫಿಕ್ಸ್ ಮಾಡಬಹುದು. ಸೊ ಈ ರೀತಿಯ ಸರ್ಜರಿ ಮಾಡ್ತಾರೆ. ಸೊ ಈ ಸೊಂಟದ ಶಸ್ತ್ರಚಿಕಿತ್ಸೆ ನಂತರ ಯಾವ ರೀತಿ ವ್ಯಾಯಾಮ ಮಾಡಿಸ್ತೇವೆಂದರೆ, ಇಮಿಡಿಯೇಟ್ ಪೋಸ್ಟ್ ಆಪರೇಟಿವ್ ಪೀರಿಯಡ್, ಇಮಿಡಿಯೇಟ್ಲಿ ಶಸ್ತ್ರಚಿಕಿತ್ಸೆ ನಂತರ ನಾವು ಫಿಸಿಯೋಥೆರಪಿ ಮಾಡ್ತೀವಿ. ಯಾವ ರೀತಿ ವ್ಯಾಯಾಮ ಅಂದರೆ, ಕಾಲಿನ ಮೂಮೆಂಟ್ಸ್ ಹೇಳ್ಕೊಡ್ತೀವಿ. ಯಾಕಂದರೆ ಇಮಿಡಿಯೇಟ್ ಪೋಸ್ಟ್ ಆಪರೇಟಿವ್ ಪೀರಿಯಡ್ನಲ್ಲಿ ರಕ್ತ ಹೆಪ್ಪಗಟ್ಟೋದು ಒಂದು ಕಾಂಪ್ಲಿಕೇಶನ್ ಆಗಬಹುದು. ಸೊ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಕಾಲಿನ ಮೂಮೆಂಟ್ಸ್ ಹೇಳ್ಕೊಡ್ತೀವಿ, ಉಸಿರಾಟದ ವ್ಯಾಯಾಮಗಳನ್ನು ಹೇಳ್ಕೊಡ್ತೀವಿ. ಯಾಕಂದರೆ ಶ್ವಾಸಕೋಶದಲ್ಲಿ ಯಾವುದು ಇನ್ಫೆಕ್ಷನ್ ಆಗಬಾರದಂಥೇಳಿ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀವಿ. ಆಮೇಲೆ ಇದು ಇಮಿಡಿಯೇಟ್ ಪೋಸ್ಟ್ ಆಪರೇಟಿವ್ ಪೀರಿಯಡ್ನಲ್ಲಿ ಪೇಷಂಟಿಗೆ ಒಂದು ಪೊಸಿಷನ್ ಅಥವಾ ಒಂದು ಆಸನದಿಂದ ಇನ್ನೊಂದು ಪೊಸಿಷನ್ ಚೇಂಜ್ ಮಾಡಲಿಕ್ಕೆ ತುಂಬ ಭಯ ಇರುತ್ತೆ. ಸೊ ಇದಕ್ಕೆ ನಾವು ಫಿಯರ್ ಅವಾಯ್ಡೆನ್ಸ್ ಬಿಹೇವಿಯರ್ ಅಂತ ಹೇಳ್ತೀವಿ. ಸೊ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಪೇಷಂಟಿಗೆ ಹೋಗಿ ಒಂದು ಅಂಗಾತ ಪೊಸಿಷನ್ದಿಂದ ಸೈಡ್ ಪೊಸಿಷನ್ ಹೇಗೆ ತೊಗೋಬೇಕು ಅಂತ ಹೇಳ್ಕೊಡ್ತೀವಿ. ಯಾಕಂದರೆ ಅದಕ್ಕೆ ಸೊಂಟಕ್ಕೆ ಯಾವ ರೀತಿಯೂ ಪ್ರಾಬ್ಲಮ್ ಆಗಲಾರದೆ ಒಂದು ಪೊಸಿಷನ್ ಇನ್ನೊಂದು ಪೊಸಿಷನ್ ಚೇಂಜ್ ಮಾಡಬೇಕು. ಸೊ ಆಮೇಲೆ ಮಲಗಿದ ಪೊಸಿಷನ್ದಿಂದ ಹೇಗೆ ಕೂತ್ಕೋಬೇಕು, ಕೂತ್ಕೊಂಡಿದ್ದ ಪೊಸಿಷನ್ದಿಂದ ಹೇಗೆ ನಿಂತ್ಕೊಳ್ಬೇಕು, ಇದನ್ನೆಲ್ಲ ನಿಂತಿದ್ದ ಪೊಸಿಷನ್ ಒಳಗೆ ಹೇಗೆ ಬ್ಯಾಲೆನ್ಸ್ ಆಗಿ ನಿಂದಿರಬೇಕು, ಇದನ್ನೆಲ್ಲ ಹೇಳ್ಕೊಡ್ತೀವಿ ಇಮಿಡಿಯೇಟ್ ಪೋಸ್ಟ್ ಆಪರೇಟಿವ್ ಪೀರಿಯಡ್ನಲ್ಲಿ. ಇದನ್ನು ಬಿಟ್ಟರೆ ಮತ್ತೆ ಪೇಷಂಟ್ಸ್ ನಮಗೆ ಫಸ್ಟ್ ಮಂತ್ ಆದಮೇಲೆ ರೆಫರ್ ಆಗ್ತದೆ. ಯಾಕಂದರೆ ಇಮಿಡಿಯೇಟ್ ಪೋಸ್ಟ್ ಆಪರೇಟಿವ್ ಪೀರಿಯಡ್ನಲ್ಲಿ ಜಾಸ್ತಿ ವ್ಯಾಯಾಮ ನಾವು ಹೇಳ್ಕೊಡೋದಿಲ್ಲ, ಯಾಕಂದರೆ ಅದು ಆಪರೇಟೆಡ್ ಸೈಡ್ ಹೀಲ್ ಆಗಬೇಕು. ಸೊ 1 ತಿಂಗಳ ನಂತರ ಯಾವ ರೀತಿ ಎಕ್ಸಸೈಸ್ ಕೊಡ್ತೇವೆ ಅಂದರೆ, ಫಸ್ಟ್ ನಾವು ಪೇಷಂಟಿಗೆ ಪೋಶ್ಚರ್ ಕರೆಕ್ಷನ್ ಹೇಳ್ಕೊಡ್ತೀವಿ. ಅಂದರೆ ಈಗ ಪೋಶ್ಚರ್ ಕರೆಕ್ಟ್ ಇಲ್ಲ ಅಂದರೆ ಸೊಂಟದ ಮೇಲೆ ಎಬ್ನಾರ್ಮಲ್ ಫೋರ್ಸಸ್ ಬೀಳ್ತದೆ. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಪೋಶ್ಚರ್ ಕರೆಕ್ಷನ್ ಹೇಳ್ಕೊಡ್ತೀವಿ. ಮತ್ತು ಸೊಂಟಕ್ಕೆ ಪುನಃ ಬಲ ಬರಬೇಕಂಥೇಳಿ ವ್ಯಾಯಾಮಗಳನ್ನು ಹೇಳ್ಕೊಡ್ತೀವಿ. ಮತ್ತು ಸೊಂಟಕ್ಕೆ ಸ್ಟಿಫ್ನೆಸ್ ಆಗಬಾರ್ದಂಥೇಳಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಹೇಳ್ಕೊಡ್ತೀವಿ. ಇದು ಸ್ಟ್ರೆಚಿಂಗ್ ಎಕ್ಸಸೈಸಸ್ ಸೊಂಟಕ್ಕೂ ಹೇಳ್ಕೊಡ್ತೀವಿ, ಆಮೇಲೆ ಕಾಲಿನ ಮಸಲ್ಸಿಗೂ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಹೇಳ್ಕೊಡ್ತೀವಿ. ಆಮೇಲೆ ನರ್ವ್ ಗ್ಲೈಡ್ ಎಕ್ಸಸೈಸ್ ಅಂದರೆ, ಈಗ ಸೊಂಟದಿಂದ ಯಾವಾಗ ನರ್ವ್ಸ್ ಹೊರಗಡೆ ಬರುತ್ತೆ ಬರುವಾಗ ಯಾವುದು ರೀತಿಯಲ್ಲಿ ಒತ್ತಡ ಇತ್ತಂದರೆ ಪೇಷಂಟಿಗೆ ಕಾಲಿನಲ್ಲಿ ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ನರ್ವ್ ಗ್ಲೈಡಿಂಗ್ ಎಕ್ಸಸೈಸಸನ್ನು ಕೊಡ್ತೀವಿ. ಆಮೇಲೆ ಕಾಲಿಗೆ ಶಕ್ತಿ ಬರುವಂಥ ವ್ಯಾಯಾಮಗಳನ್ನು ಹೇಳ್ಕೊಡ್ತೀವಿ. ಆಮೇಲೆ ಕೆಲವೊಂದು ಅಡ್ವೈಸ್ ಹೇಳ್ಕೊಡ್ತೀವಿ ನಾವು ಶಸ್ತ್ರಚಿಕಿತ್ಸೆ ನಂತರ. ಅಂದರೆ ಪೇಷಂಟಿಗೆ ಇಟ್ ಈಸ್ ಇಂಪಾರ್ಟೆಂಟ್ ಬೆಲ್ಟನ್ನು ಯೂಸ್ ಮಾಡಬೇಕು, ಯಾಕಂದರೆ ಆ ಜಾಗನ ಪ್ರೊಟೆಕ್ಟ್ ಮಾಡಲಿಕ್ಕೆ ಬೆಲ್ಟನ್ನು ಯೂಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಆಮೇಲೆ ಆ ಬೆಲ್ಟನ್ನು ಅವರು ಅಂಗಾತ ಮಲಗಿ ಪೊಸಿಷನ್ನಲ್ಲೇ ಹಾಕ್ಕೊಂಡು ಆಮೇಲೆ ಕೂತ್ಕೊಳ್ಬೇಕು. ಕೂತ್ಕೊಂಡ ಮೇಲೆ ಬೆಲ್ಟ್ ಹಾಕಬಾರ್ದು. ಆಮೇಲೆ ಭಾರವನ್ನು ಎತ್ತಬಾರ್ದು ಮತ್ತು ಜಾಸ್ತಿ ಬಗ್ಗಬಾರದು. ಆಮೇಲೆ ವಾಕಿಂಗ್ ಮಾಡಬೇಕು, ಆ್ಯಕ್ಟಿವ್ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡಬೇಕು. ಆಮೇಲೆ ಯೂಶಲಿ ಕಮೋಡನ್ನು ಯೂಸ್ ಮಾಡಬೇಕು ಇನಿಷಿಯಲ್ ಪೋಸ್ಟ್ ಆಪರೇಟಿವ್ ಪಿರಿಯಡ್ನಲ್ಲಿ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದರೆ ಯೂಶಲಿ ಈ ಪಿರಿಯಡ್ನಲ್ಲಿ ತುಂಬ ಬೆಡ್ ರೆಸ್ಟ್ ಮಾಡಿಬಿಡ್ತಾರೆ ಜನ. ಯಾಕಂದರೆ ಮನೆಯಲ್ಲೂ ಹೇಳ್ತಾರೆ ಅಯ್ಯೋ ಆಪ್ರೇಷನ್ ಆಗಿದೆ ನೀನು ಅಡ್ಡಾಡಬಾರ್ದು ಏನೂ ಮಾಡಬಾರ್ದು. ಬಟ್ ಅದು ರಾಂಗ್. ಈ ತುಂಬ ಬೆಡ್ ರೆಸ್ಟ್ ಮಾಡಿದರೆ ಮತ್ತು ಹೀಲಿಂಗ್ ಆಗೋದಿಲ್ಲ. ಒಂದು ನಡೆದಾಡ್ಕೊಂಡು ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇತ್ತಂದರೆ ಕಾಲಿನಲ್ಲಿ ಸರ್ಕ್ಯುಲೇಷನ್ ಆಗಿ ಸೊಂಟದ ಮೂಳೆಗಳು ಬೆಟರ್ ಹೀಲ್ ಆಗುತ್ತೆ. ಸೊ ಎಲ್ಲ ಎಕ್ಸಸೈಸ್ ನಾವು ಒಮ್ಮೆನೂ ಹೇಳ್ಕೊಡೋದಿಲ್ಲ, ಇದಕ್ಕೆ ನಾವು ಗ್ರ್ಯಾಜುವಲಿ ಪ್ರೋಗ್ರೆಸ್ ಮಾಡ್ತೀವಿ. ಮೊದಲೇ ಅವ್ರು ಯಾವಾಗ ನಾವು ಬೇಸಿಕ್ ಎಕ್ಸಸೈಸ್ ಹೇಳ್ಕೊಟ್ಟಿದ್ದು ಅವರು ಕರೆಕ್ಟಾಗಿ ಯಾವಾಗ ಮನೆಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ನಾವು ಮುಂದಿನ ಎಕ್ಸಸೈಸ್ ಹೇಳ್ಕೊಡ್ತೀವಿ. ಮುಂದಿನ ಎಕ್ಸಸೈಸ್ ಏನಂದರೆ ಇದಕ್ಕೆ ನಾವು ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ, ಹೊಟ್ಟೆ ಮಸಲ್ಸು, ಸೊಂಟದ ಮಸಲ್ಸು ಮತ್ತು ಉಸಿರಾಟದ ಮಸಲ್ಸು ಕೂಡ ಆಕ್ಟಿವೇಟ್ ಮಾಡಲಿಕ್ಕೆ ಕಲಿಸ್ಕೊಡ್ತೀವಿ. ಈ ರೀತಿಯ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರಿಗೆ ಮುಂದೆ ಪುನಃ ಇದೇ ಥರ ಪ್ರಾಬ್ಲಮ್ ಆಗೋದು ಚಾನ್ಸಸ್ ಕಡಿಮೆ ಆಗುತ್ತೆ. ಆಮೇಲೆ ಇವರಿಗೆ ನಾವು ಬಾಲ್ ಮೇಲೆ, ವೆಸ್ಟಿಬ್ಯುಲರ್ ಬಾಲ್ ಮೇಲೆ ಎಕ್ಸಸೈಸ್ ಹೇಳ್ಕೊಡ್ತೀವಿ. ಇದೆಲ್ಲ ಸೊಂಟದ ಎಕ್ಸಸೈಸ್ ಬಿಟ್ಟರೆ ಮತ್ತು ನಾವು ಇವರಿಗೆ ಏರೋಬಿಕ್ ಎಕ್ಸಸೈಸ್ ಮಾಡಲಿಕ್ಕೂ ಪ್ರೋತ್ಸಾಹ ಮಾಡ್ತೀವಿ. ಏರೋಬಿಕ್ ಎಕ್ಸಸೈಸ್ ಏನಂದರೆ ಜನ್ರಲ್ ಫಿಟ್ನೆಸ್ ಆಗಬೇಕು ಒಂದು, ಅಂದರೆ ಬ್ರಿಸ್ಕ್ ವಾಕಿಂಗ್ ಮಾಡಬೇಕು ಮತ್ತು ಕೆಲವೊಬ್ಬರು ಸ್ವಿಮ್ಮಿಂಗ್ ಮಾಡ್ಬೋದು ಅಥವಾ ನಿಂತಿದ ಸೈಕಲನ್ನು ತುಳಿಯೋದು, ಸ್ಟೇಷ್ನರಿ ಬೈಕ್ಸ್ ಅಂತ ಹೇಳ್ತೀವಿ. ಸೊ ಏರೋಬಿಕ್ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಜನ್ರಲ್ ಫಿಟ್ನೆಸ್ ಇಂಪ್ರೂವ್ ಆಯ್ತಂದರೆ ಆಪರೇಷನ್ ಸೈಟ್ ಬೇಗ ಹೀಲ್ ಆಗುತ್ತೆ. ಆಮೇಲೆ ನಾವು ಏನು ಊಟ ಮಾಡಿದ್ದು ಡೈಜೆಷನ್ ಚಲೋ ಆಗಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಬ್ಸಾರ್ಬ್ ಆಗಿ ಹೀಲಿಂಗ್ ಆಗುತ್ತೆ ಆ ಸೈಟಿಂದ. ಸೊ ಈ ಶಸ್ತ್ರಚಿಕಿತ್ಸೆ ಯುನೋ ಸಕ್ಸಸ್ಫುಲ್ ಆಗಬೇಕಂದ್ರೆ ಹಲವಾರು ಯುನೋ ರೀಸನ್ಸ್ ಇರುತ್ತೆ. ಏನಂದರೆ ಕರೆಕ್ಟ್ ಪೋಶ್ಚರ್ ಮೇಂಟೈನ್ ಮಾಡಬೇಕು, ಸೊಂಟಕ್ಕೆ ಬಲ ಬರುವಂಥ ಎಕ್ಸಸೈಸ್ ಮಾಡಬೇಕು, ಆಮೇಲೆ ಸೊಂಟಕ್ಕೆ ಬಿಗಿತ ಆಗಲಾರದಂತೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು. ನಾವು ಹೇಳಿದ ಅಡ್ವೈಸ್, ಎರ್ಗನಾಮಿಕ್ ಅಡ್ವೈಸ್ ಫಾಲೋ ಮಾಡಬೇಕು, ಜನ್ರಲ್ ಫಿಟ್ನೆಸ್ ಮೇಂಟೈನ್ ಮಾಡಬೇಕು, ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇದೆಲ್ಲ ಮಾಡಿದರೆ ಆ್ಯಂಡ್ ಮೈಂಡ್ ಒಂಥರ ಪೀಸ್ಫುಲ್ ಇರಬೇಕು. ಯಾಕಂದರೆ ಶಸ್ತ್ರಚಿಕಿತ್ಸೆ ನಂತರ ಸೊಂಟದ ಇದು ಶಸ್ತ್ರಚಿಕಿತ್ಸೆ ನಂತರ ಮೋಸ್ಟ್ ಆಫ್ ದ ಟೈಮ್ಸ್ ಡಿಪ್ರೆಷನ್ ಮತ್ತು ಎನ್ಸೈಟಿ ಆಗುತ್ತೆ ಪೇಷಂಟಿಗೆ. ಸೊ ಎಲ್ಲ ರೀತಿಯಿಂದ ಯಾವಾಗ ಪೇಷಂಟಿಗೆ ಇದು ಎಲ್ಲ ಅಡ್ರೆಸ್ ಆಗುತ್ತೆ ಆವಾಗ ಇದು ಸಕ್ಸಸ್ಫುಲ್ ಸರ್ಜರಿ ಆಗುತ್ತೆ. ಸೊ ಸೊಂಟದ ಶಸ್ತ್ರಚಿಕಿತ್ಸೆ ನಂತರ ಅಥವಾ ಫಿಸಿಯೋಥೆರಪಿ ನಂತರ ಯಾವ ರೀತಿ ಎಕ್ಸಸೈಸ್ ಅಂದರೆ ನಾನು ಬ್ರೀಫಾಗಿ ಹೇಳಬೇಕಂದ್ರೆ ಸೊಂಟದ ಸ್ನಾಯುವಿಗೆ ಬಲ ಬರಬೇಕಂತ ಎಕ್ಸಸೈಸ್ ಕೊಡ್ತೀವಿ. ಸೊಂಟದ ಬಿಗಿತ ಆಗಬಾರ್ದಂಥೇಳಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಹೇಳ್ಕೊಡ್ತೀವಿ. ಆಮೇಲೆ ಸೊಂಟ ನೋವು ಆಗಬಾರ್ದಂತೂ ನಾವು ವೇರಿಯಸ್ ಇದು ಎಲೆಕ್ಟ್ರೋಥೆರಪಿ ಮೊಡಾಲಿಟೀಸನ್ನು ಯೂಸ್ ಮಾಡ್ತೀವಿ. ಆಮೇಲೆ ಈ ರೀತಿಯೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಸೊಂಟದ ಮೂಳೆಯ ಸವಿತ ಕಡಿಮೆ ಆಗುತ್ತೆ. ಆಮೇಲೆ ಸೊಂಟದ ಮೇಲೆ ಎಬ್ನಾರ್ಮಲ್ ಫೋರ್ಸಸ್ ಬೀಳೋದಿಲ್ಲ. ಇವಾಗ ಏನಾಗುತ್ತೆ, ಕೆಲವೊಂದು ಮಸಲ್ಸ್ ಸ್ಟ್ರಾಂಗ್ ಇರ್ತದೆ, ಕೆಲವೊಂದು ವೀಕ್ ಇರುತ್ತೆ, ಆಮೇಲೆ ಕೆಲವೊಂದು ಟೈಟ್ ಇರುತ್ತೆ ಸೊಂಟದ ಸರೌಂಡಿಂಗ್ ಏರಿಯಾನಲ್ಲಿ. ಈ ಥರ ಇದ್ದರೆ ಏನಾಗುತ್ತೆ, ಸೊಂಟದ ಮೇಲೆ ಎಬ್ನಾರ್ಮಲ್ ಫೋರ್ಸಸ್ ಬಿದ್ದು ಪುನಃ ಅವರಿಗೆ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಆಗಬಾರ್ದಂದ್ರೆ ಇದು ವ್ಯಾಯಾಮ ಮಾಡೋದು ಭಾಳ ಇಂಪಾರ್ಟೆಂಟ್. ಆಮೇಲೆ ಸೊಂಟದ ಪೊಸಿಷನ್ ಕರೆಕ್ಟ್ ಇತ್ತಂದರೆ, ಪೋಶ್ಚರ್ ಕರೆಕ್ಟ್ ಇತ್ತಂದರೆ ಇಂಡೈರೆಕ್ಟ್ಲಿ ಅದು ಕುತ್ತಿಗೆ ನೋವು ಬರೋದು ಪ್ರಿವೆಂಟ್ ಮಾಡಬಹುದು. ಸೊ ಇದನ್ನು ಬಿಟ್ಟರೆ ಬೇರೆಯವರಿಗೆ ಬೇರೇನೂ ಕ್ವೆಶ್ಚನ್ಸ್ ಇರುತ್ತೆ, ಲೈಕ್ ಡ್ರೈವಿಂಗ್ ಯಾವಾಗ ಮಾಡಬೇಕಂತ. ಸೊ ಇದೆಲ್ಲ ಮೋಸ್ಟ್ ಆಫ್ ದ ಟೈಮ್ ಸರ್ಜನ್ಸೇ ಆನ್ಸರ್ ಮಾಡ್ತಾರೆ. ಆದ್ರೂ ಯೂಶಲಿ 3 ಮಂತ್ಸಿಗೆ ರೆಸ್ಯೂಮ್ ಮಾಡ್ಬೋದು ಡ್ರೈವಿಂಗ್. ಬಟ್ ಡ್ರೈವರ್ಸ್ ಹಾಗೆಯೇ ಪ್ರೊಫೆಷನ್ ಇತ್ತಂದರೆ 6 ಮಂತ್ಸ್ವರೆಗೆ ವೇಟ್ ಮಾಡಬೇಕು. ಆಮೇಲೆ ಫೀಲ್ಡ್ನಲ್ಲಿ ಅಥವಾ ಕಮತಾ ಕೆಲಸ ಮಾಡಬೇಕಂದ್ರೆ ಯೂಶಲಿ 6 ಮಂತ್ಸ್ದಿಂದ 1 ಇಯರ್ ಮಟ್ಟ ಮಾಡಬಾರ್ದು. ಅದಾದಮೇಲೆ ಅವರು ಇದೆಲ್ಲ ಕೆಲಸ ಮಾಡ್ಬೋದು. ಬಟ್ ಇವಾಗ ಪೇಷಂಟಿಗೆ 3 ಅಥವಾ 4 ಲೆವೆಲ್ ಸರ್ಜರಿ ಆಗಿತ್ತು, ಬಹಳ ಇನ್ಸ್ಟೆಬಿಲಿಟಿ ಇತ್ತು, ಆಮೇಲೆ ಇಂಪ್ಲಾಂಟ್ಸ್ ಎಲ್ಲ ಯೂಸ್ ಮಾಡಿದರೆ ದೆನ್ ಅವರಿಗೆ ಮೋಸ್ಟ್ಲಿ ಆ ಫೀಲ್ಡ್ನಲ್ಲಿ ಕೆಲಸ ಮಾಡೋದು ಯೂಶಲಿ ಬೇಡ ಅಂತಲೇ ಹೇಳ್ತಾರೆ. ಸೊ ಬೈ 1 ಮಂತ್ ನಾರ್ಮಲ್ ಕೆಲಸ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಡಾಕ್ಟರ್, ಇವಾಗ ಸೊಂಟದ ಶಸ್ತ್ರಚಿಕಿತ್ಸೆ ನಂತರ ವ್ಯಾಯಾಮ ಮುಖ್ಯ ಅಂತ ತಾವು ಹೇಳಿರಿ. ಇದರ ಜೊತೆಗೆ ಓರಲ್ ಮೆಡಿಸಿನ್ ಕೂಡ ಮುಖ್ಯನಾ, ಅಥವಾ ಅದರ ಜೊತೆಗೆ ಒಳ್ಳೆಯ ಡಯೆಟ್ ಇರುವಂಥ ಆಹಾರ ಕೂಡ ಮುಖ್ಯ ಆಗತ್ತಾ ಹೇಗೆ? ಹೌದು, ನಾನು ಹೇಳಿದಂಗೆ ಎಲ್ಲ ರೀತಿಯಿಂದ ಪೇಷಂಟಿಗೆ ಟ್ರೀಟ್ಮೆಂಟ್ ಬೇಕು. ಈಗ ಸೊಂಟದ ಶಸ್ತ್ರಚಿಕಿತ್ಸೆ ನಂತರ ಅವರಿಗೆ ಪೇನ್ ಕಿಲ್ಲರ್ಸ್, ಅಲ್ಲಿ ಸ್ವೆಲ್ಲಿಂಗ್ ಆಗಬಾರ್ದು ಅಂಥೇಳಿ ಕೆಲವೊಂದು ಮೆಡಿಕೇಷನ್ಸ್ ಕೊಡ್ತಾರೆ. ಇದರ ಜೊತೆಗೆ ಅವರು ವ್ಯಾಯಾಮ ಮಾಡಬೇಕು. ಬಟ್ ಕೆಲವೊಂದ್ಸತಿ ಒಂದು ಪಿರಿಯಡ್ನಲ್ಲಿ ಅದೆಲ್ಲ ಮೆಡಿಕೇಷನ್ಸ್ ಎಲ್ಲ ಮುಗಿದಿರುತ್ತೆ, ಬಟ್ ಅವರಿಗೆ ಫಿಸಿಯೋಥೆರಪಿ ಕಂಟಿನ್ಯೂ ಮಾಡಬೇಕು. ಇದರ ಜೊತೆಗೆ ಒಳ್ಳೆ ಡಯಟು ಮಾಡಬೇಕು, ಯಾಕಂದರೆ ಸೊಂಟಕ್ಕೆ ಶಕ್ತಿ ಬರಬೇಕಂದ್ರೆ ಬರೀ ಮೆಡಿಸಿನ್ಸ್ ಆ್ಯಂಡ್ ಫಿಸಿಕಲ್ ಎಕ್ಸಸೈಸ್ದಿಂದ ಹೀಲಿಂಗ್ ಆಗೋದಿಲ್ಲ. ಪೇಷಂಟಿಗೆ ಒಳ್ಳೆ ಬೋನ್ ಇದು ಹೀಲಿಂಗ್ ಆಗಬೇಕಂತ ಅಂತ ಡಯಟ್ ಮಾಡಬೇಕು, ಅದಕ್ಕೆ ಡಯಟಿಷನ್ಸು ಅಡ್ವೈಸ್ ಕೊಡ್ತಾರೆ. ಸೊ ಎಲ್ಲ ರೀತಿಯಿಂದ ಅಡ್ರೆಸ್ ಆಗಬೇಕು ಇದು. ಒಳ್ಳೆಯದು ಡಾಕ್ಟರ್, ಸಾಕಷ್ಟು ಕರೆಗಳು ಬರ್ತಾ ಇವೆ, ಕರೆ ತಗೊಳ್ಳೋಣ. ಸರಿ, ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಾನು ವೇರಮ್ಮ ಪಾಟೀಲ್ ಸರ್, ದಾವಡಿಂದ. ಕೇಳ್ರಿ ಪಾಟೀಲ್. ಮೇಡಮ್, ಇನ್ನು ವಿಷಯದಲ್ಲಿ ಎಲ್ಲನೂ ತಿಳಿಸಿದ್ರಿ ಆಲ್ಮೋಸ್ಟ್ ಆಲ್. ಹೌದು. ಬಟ್ ನನ್ನ ಪ್ರಶ್ನೆ ಏನಂದ್ರೆ ಮೇಡಮ್, ಈಗ ಅವರು ಆಪರೇಷನ್ ಆದ್ಮೇಲೆ ಅವರು ಒಂದ್ ವೇಳೆ ಇನ್ಸಿಡೆಂಟಲಿ ಬಿದ್ರೆ ಅಥವಾ ಪ್ಯಾರಲೈಸ್ಡ್ ಅಂದ್ರೆ ಪ್ಯಾರಲೈಸಿಸ್ ಆದ್ರೆ ಅದರದ್ದು ಡ್ಯಾಮೇಜ್ ಅದು ಯಾತರ ಅಂದ್ರೆ ಅವ್ರಿಗೆ ಸಿವಿಯರ್ ಆಗತ್ತಾ ಹೇಗೆ ಅಂತ ಅನ್ಸಂತ. ಅಲ್ಲ, ನಿಮ್ ಪ್ರಶ್ನೆ ಏನಂದ್ರೆ ಆಪರೇಷನ್ ಆದ್ಮೇಲೆ ಬಿದ್ರೆ ಮತ್ತೆ ಪ್ಯಾರಲೈಸಿಸ್ ಆಯ್ತಂದ್ರೆ ಮೇಡಮ್ ಅವ್ರಿಗೆ, ಅವ್ರಿಗೆ ಈಗ ಅದನ್ನ ಈಗ ಟ್ರೀಟ್ಮೆಂಟ್ ಫಿಸಿಯೋಥೆರಪಿ ರನ್ನಿಂಗ್ ಇದ್ದಾಗ ಅದ್ರದ್ದು ಈಗ ಪ್ಯಾರಲೈಸಿಸ್ ಇನ್ಕ್ಲೂಡಿಂಗ್ ಆ ಡ್ಯಾಮೇಜ್ ಹೆಂಗ್ ಕವರ್ ಮಾಡ್ಲಿಕ್ಕೆ ಆಗ್ತದೆ? ಹೌದು, ಈಗ ಶಸ್ತ್ರಚಿಕಿತ್ಸೆ ನಂತರ ಸೊಂಟಕ್ಕಂತೂ ವ್ಯಾಯಾಮ ಹೇಳ್ಕೊಡ್ತೀವಿ, ಅದರ ಜೊತೆ ಪ್ಯಾರಲಿಸಿಸ್ ಆಗಿದ್ರೆ ಅದಕ್ಕೂ ವ್ಯಾಯಾಮ ಹೇಳ್ಕೊಡ್ತೀವಿ. ಅಫ್ಕೋರ್ಸ್ ಅದಕ್ಕೆ ಮೊದಲು ಮೆಡಿಕಲ್ ಟ್ರೀಟ್ಮೆಂಟ್ ಬೇಕು, ಆಮೇಲೆ ಇಮಿಡಿಯೇಟ್ ಮೆಡಿಕಲ್ ಟ್ರೀಟ್ಮೆಂಟ್ ಆದ ತಕ್ಷಣ ನಾವು ಇದು ಫಿಸಿಯೋಥೆರಪಿ ಮಾಡೋದು ಭಾಳ ಇಂಪಾರ್ಟೆಂಟ್ ಅದರಲ್ಲಿ. ಅದೇ ಅದೇ ಆಮೇಲೆ ಮೇಡಮ್, ಅಂದ್ರೆ ಈಗ ಅವ್ರಿಗೆ ಈಗ ನೀವು ಹೇಳಿದ್ರೆ ಅದೆಲ್ಲ ಎಕ್ಸಸೈಸ್ ಹೀಲ್ ಆದ್ಮೇಲೆ ಬಿಫೋರ್ ನಾರ್ಮಲ್ ತರ ಫುಲ್ಲಿ ಸ್ಟ್ರೆಚ್ ಆಗಿ ಮೂವ್ ಮಾಡಬಹುದಾ, ಅಥವಾ ಕಂಟಿನ್ಯೂ ಲೈಫ್ ಲಾಂಗ್ ಸ್ವಲ್ಪ ಒಂದು ಲಿಮಿಟ್ ನಲ್ಲೇ ಮೂವ್ ಮಾಡಬೇಕಾಗ್ತದೆ ಮೇಡಮ್? ಇಲ್ಲ, ಇನಿಷಿಯಲ್ ಸ್ಟೇಜಸ್ ನಲ್ಲಿ ಅವರು ಗ್ರಾಜುಯಲಿ ಅಂದ್ರೆ ನಿಧಾನವಾಗಿ ಪ್ರೋಗ್ರೆಸ್ ಮಾಡಬೇಕು. ಆಮೇಲೆ ಅವರಿಗೆ ಇದು ಎಲ್ಲ ಡಿಪೆಂಡ್ ಆಗುತ್ತೆ ಯಾವ ಟೈಪ್ ಸರ್ಜರಿ ಮಾಡಿದ್ದಾರೆ, ಎಷ್ಟು ಲೆವೆಲಿಗೆ ಸರ್ಜರಿ ಮಾಡಿದ್ದಾರೆ. ಸೊ ಲೈಫ್ ಲಾಂಗ್ ಅದು ಸರ್ಜರಿ ಮಾಡಿದಾರೆ ಅಂಥೇಳಿ ಅವರು ನಿಧಾನವಾಗಿರ್ಬೇಕಂತ ಏನಿಲ್ಲ. ಒನ್ ಅಥವಾ ಟೂ ಲೆವೆಲ್ ಸರ್ಜರಿ ಆಗಿದ್ರೆ ಅವ್ರು ಬೇರೆಯವ್ರ ತರ ಆರಾಮಾಗಿ ಇರ್ಬೋದು ಎಲ್ಲ ಮೂಮೆಂಟ್ಸ್ ಮಾಡ್ತಾ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ರೀ. ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಲಕೋಡದಿಂದ ಆಕಾಶವಾಣಿ ಕ್ಯಾಂಪ್ ಕೇಳುವ ಶಿವಲಿಂಗ ಹಿರೇಮಠ ಮಾತಾಡಿದ್ರಿ. ಕೇಳಿ ಹಿರೇಮಠ ಅವರ. ಸರ್, ನನ್ನ ಪ್ರಶ್ನೆ ಏನಂದ್ರೆ ರೀ, ನಮ್ಮ ಜೀವನದ ಸೊಂಟದ ನೋವನ್ನು ಬರಬಾರ್ದಂಗ ಏನಾರ ಪ್ರಿಕಾಷನ್ ಮೇಜರ್ಸ್ ಅದಾವ ಅಂತೇಳಿ ವೈದ್ಯರನ್ನ ಕೇಳಬೇಕಾಯ್ತು ರೀ. ವೆರಿ ಗುಡ್ ಕ್ವೆಶನ್. ಆಕ್ಚುಲಿ ಅಂದ್ರೆ ಈಗ ಸೊಂಟದ ನಮ್ಗೆ ಸರ್ಜರಿ ಆಗಬಾರ್ದಂದ್ರೆ ನಮ್ಮ ಫಿಟ್ನೆಸ್ ಆ ಥರ ಇಟ್ಕೋಬೇಕು ನಾವು. ಈಗ ನಮ್ಮ ಕಾಲಿನ ಮಸಲ್ಸ್ ಆಗಲಿ ಸೊಂಟದ ಮಸಲ್ಸ್ ಆಗಲಿ ಕೆಲವೊಂದು ಟೈಟ್ ಇರುತ್ತೆ, ಕೆಲವೊಂದು ವೀಕ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ಅಸೆಸ್ಮೆಂಟ್ ಮಾಡಿ ನಿಮಗೆ ಯಾವ ರೀತಿ ಎಕ್ಸಸೈಸ್ ಮಾಡಬೇಕಂತ ಪ್ರಿವೆನ್ಷನ್ನು ಮಾಡ್ಬೋದು. ಅದನ್ನ ನಿಮ್ಮನ್ನ ತಪಾಸ್ ಮಾಡಿ. ಸೊಂಟದ ನೋವು ಬರ್ತದೆ ಅಂತಾರೆ, ಇದು ಎಷ್ಟರ ಮಟ್ಟಿಗೆ ನಿಜ ರೀ ಮೇಡಮ್ ರೀ? ಏನ್ ಹೇಳ್ರಿ? ಜಾಸ್ತಿ ಕುರ್ಚಿ ಮೇಲೆ ಕುಳಿತು ಕೆಲಸ ಮಾಡೋರ್ಗೆನೆ ಹೆಚ್ಚು ಸೊಂಟದ ನೋವು ಬರ್ತದೆ ಅಂತಾರೆ, ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತಾರೆ ನಿಮ್ಮ ಕೇಳ್ತಾ ಇದ್ದಂತೆ? ಇಲ್ಲ ಇಲ್ಲ, ಇದು ಯಾರಿಗೂ ಬರ್ಬೋದು. ಈಗ ನೋಡಿ, ಯಾರು ಜಾಸ್ತಿ ಹೆವಿ ವೇಟ್ ಲಿಫ್ಟ್ ಮಾಡ್ತಾರ ಅವರಿಗೂ ಆಗ್ಬಹುದು. ಅಥವಾ ಕೂತಿದ ಪೊಸಿಷನ್ನಲ್ಲಿ ಕೆಲಸ ಮಾಡೋದಿತ್ತಂದ್ರೆ ಕರೆಕ್ಟ್ ಪೊಸಿಷನ್ನಲ್ಲಿ ಕೂತ್ಕೊಂಡು ಆಮೇಲೆ ಇನ್ ಬಿಟ್ವೀನ್ ನಡು ನಡು ಬ್ರೇಕ್ ತಗೊಂಡು ಅಡ್ಡಾಡಿ ಬಂದು ಮತ್ತೆ ಕೂತ್ಕೊಂಡು ಕೆಲಸ ಮಾಡ್ಬೋದು. ಸೊ ಇದು ಬರೀ ಕೂತಿದ್ದ ಪ್ರೊಫೆಷನ್ನಲ್ಲಿ ಜಾಸ್ತಿ ಆಗೋದಂತೇನಿಲ್ಲ, ಅದು ಭಾಳ ವೇರಿಯಸ್ ಕಾರಣ ಇರುತ್ತೆ. ಅದಕ್ಕೆ ಪೋಶ್ಚರ್ ಕರೆಕ್ಟ್ ಇಲ್ಲ ಅಂದರೂ ಆಗ್ಬೋದು, ಅಥವಾ ಹೆವಿ ವೇಟ್ ಲಿಫ್ಟ್ ಮಾಡಿದರೂ ಆಗ್ಬೋದು, ರಿಪೀಟೆಡ್ ಅದೇ ಸ್ಟ್ರೆಸ್ ಬೆನ್ ಮೇಲೆ ಭಾಳ ಆಗ್ತಾ ಇದ್ರೂ ಆಗ್ಬೋದು. ಮೇಡಮ್, ಇನ್ನೊಂದು ಪ್ರಶ್ನೆ ರೀ, ನೀವು ಪೀಟಿಗೆ ಇಲ್ರಿ, ನಿಂತ ಸೈಕಲ್ ಮೇಲೆ ವ್ಯಾಯಾಮ ಮಾಡ್ಬೇಕಂದ್ರಿ, ಈಗ ನಾವು ರನ್ನಿಂಗ್ ಸೈಕಲ್ ಮ್ಯಾಗ ಕಂಟಿನ್ಯೂಸ್ ನಾ ಸೈಕಲ್ ಮ್ಯಾಗ ಹೋಗಿದಂತ ಅದು ಒಂದು ಸ್ವಲ್ಪ ಸ್ವಂತ ವ್ಯಾಯಾಮ ಆಗ್ಬೋದು ರೀ? ಆಗ್ಬೋದು, ಅಥವಾ ಖರೆ ಅದು ರೋಡ್ ಕರೆಕ್ಟ್ ಇರಬೇಕು. ರೋಡ್ ಮೇಲೆ ಭಾಳ ಮೇಲೆ ಮೇಲೆ ಕೆಳಗಿತ್ತಂದ್ರೆ ಮತ್ತೆ ಅದು ಸೊಂಟಕ್ಕೆ ತ್ರಾಸ ಆಗ್ಬಹುದು. ರೋಡ್ ಬಹಳ ಮೇಲೆ ಕೆಳಗಿದ್ರೆ ಸ್ವಲ್ಪ ಸೊಂಟಕ್ಕೆ ನೋವು ಬರ್ಬೋದು ಅಂದ್ರಿ? ಅಂದ್ರೆ ರೋಡ್ ಸರಿ ಇಲ್ಲ ಅಂದ್ರೆ ಬರ್ಬೋದು, ಇಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಸೊಂಟಕ್ಕೆ ಇದು ಸೈಕ್ಲಿಂಗ್ ಇಸ್ ವೆರಿ ಗುಡ್ ಎಕ್ಸಸೈಸ್. ಆದರೆ ರೋಡ್ ಸರಿ ಇಲ್ಲ ಅಂದರೆ ಸೊಂಟಕ್ಕೆ ಏನೋ ಮೇಲೆ ಕೆಳಗೆ ಮೇಲೆ ಕೆಳಗಾಗಿ ಅದು ಸೊಂಟಕ್ಕೆ ನೋವು ಆಗಬಹುದು. ಅಂದರೆ ಅದೊಂದು ರಿಸ್ಕ್ ಫ್ಯಾಕ್ಟರ್ ಇದೆ, ಬಟ್ ಕೇರ್ಫುಲ್ ಆಗಿ ರೈಡ್ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ಸ್ ರೀ ಮೇಡಮ್, ಎಲ್ಲ ಮಾಹಿತಿಗೆ ಧನ್ಯವಾದಗಳು ರೀ. ಥ್ಯಾಂಕ್ ಯು. ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಬ್ಯಾಡಗಿಯಿಂದ ವಿಜಯಲಕ್ಷ್ಮಿ ಅಂತ. ಕೇಳಿ, ನಿಮ್ಮ ಪ್ರಶ್ನೆ ಏನು? ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನನಗೆ ಸೊಂಟ ನೋವು ಮೊದಲಿಂದಾನು ಇತ್ತು, ಈಗ ಯುಟ್ರಸ್ ಆಪರೇಷನ್ ಆಗಿ ಒಂದು 5 ತಿಂಗಳಾಯ್ತು. ಓಕೆ. ಕೆಲವೊಬ್ರು ಹೇಳ್ತಾರ ನಿಮ್ ಹೈಟ್ ಇರೋದ್ರಿಂದ ಸೊಂಟ ನೋವು ಜಾಸ್ತಿ ಇರ್ತೈತಿ ಅಂತ. ಇದು ಕಾಮನ್ ಆಗಿ ಜನ ಹೇಳೋದು. ಅದು ನಾವು ಕುತ್ಕೊಂಡ ಪೋಷರು ಅದರಿಂದಾನು ಏನಾರ ಸೊಂಟ ನೋವು ಬರ್ತತ ಅಂತ. ಹೈಟ್, ನಿಮ್ ಹೈಟ್ ದಿಂದ? ಹಾ, ಹೈಟ್ ಜಾಸ್ತಿ ಇದ್ದು ನೀವು ತೆಳ್ಳಗಿರೋದಕ್ ಸೊಂಟ ನೋವು ಜಾಸ್ತಿ ಆಕತಿ ಅಂತ ಈ ತರ ಹೇಳ್ತಾರ. ಟೈಲರಿಂಗ್ ಮಾಡ್ತೀನಿ ಮೇಡಮ್. ಟೈಲರಿಂಗ್ ಈಗ ಬಹಳ ಹೊತ್ತು ಕುತ್ಕೊಂಡು ನೀವು ಯಾವಾಗ ಕಾಲಿಂದ ಮೂವ್ಮೆಂಟ್ಸ್ ಮಾಡ್ತಿರಲ್ಲ, ಅವಾಗ ಕೆಲವೊಂದ್ಸತೆ ಏನೋ ಸೊಂಟ ನೋವು ಬರೋ ಚಾನ್ಸಸ್ ಇರುತ್ತೆ. ಬಟ್ ಹೈಟಿಗೆ ಏನು ಅದು ಕನೆಕ್ಷನ್ ಇಲ್ಲ ಅದರದ್ದು. ಬಟ್ ನೀವು ಕೂತಾಗ, ನೀವು ಇದು ಹೊಲಿಗೆ ಹೊಲೆಯುವಾಗ ಕರೆಕ್ಟ್ ಪೋಶ್ಚರ್ ಇಟ್ಕೊಂಡು ಮಾಡಿ, ನಡು ಬ್ರೇಕ್ ತಗೊಂಡು ಅಡ್ಡಾಡಿ ಬಂದು ಕಾಲಿನ ಮೂಮೆಂಟ್ಸ್ ಎಲ್ಲ ಮಾಡಿದ್ರೆ ಏನು ಆಗೋದಿಲ್ಲ. ನಾವು ಕುತ್ಕೊಳ್ಳೋ ಭಂಗಿಗಳಿಂದಾನು ಸೊಂಟ ನೋವು ಬರೋ ಚಾನ್ಸಸ್ ಐತೆ ಮೇಡಮ್. ಈಗ ನಾವು ಇದು ಪ್ರೆಷರ್ ಹಾಕಿ ಕುಂತಲ್ಲೇ ಜಾಸ್ತಿ ಹೊತ್ತು ಕುಂದ್ರದ ಆ ವಿಷಯ ಹೇಳ್ತಾ ಇಲ್ಲ ಮೇಡಮ್. ನಾವು ಒಂಚೂರು ಭುಜ ಹಿಂಗ್ ಬಗ್ಗಿಸಿ ವರ್ಕ್ ಮಾಡ್ತಿರ್ತಾವಲ್ಲ, ಹೌದು, ಆ ರೀತಿ ಇದ್ದಾಗ ಆ ರೀತಿಯಲ್ಲಿ ರಿಸ್ಕ್ ಇರ್ತದೆ ಸೊಂಟ ನೋವು ಬರೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ನಡು ನಡು ಬ್ರೇಕ್ ತಗೊಂಡು ಸೊಂಟದ ವ್ಯಾಯಾಮ ಮಾಡಿ, ಅಡ್ಡಾಡಿ, ಕಾಲಿನ ಮೂಮೆಂಟ್ಸ್ ಮಾಡಿ, ಮತ್ತೆ ಕುತ್ಕೊಂಡ್ರೆ ಏನು ತೊಂದರೆ ಆಗುದಿಲ್ಲ. ಡಾಕ್ಟರ್, ಇಲ್ಲಿ ಕರೆಕ್ಟ್ ಪೋಶ್ಚರ್ ಅಂದ್ರೆ ಯಾವ ತರ ಕುತ್ಕೊಂಡು ಕೆಲಸ ಮಾಡಬಹುದು ಅಂತ? ಕುತ್ಕೊಂಡು ಕೆಲಸ ಮಾಡೋದಂದ್ರೆ, ಈಗ ನಮ್ಮ ಸೊಂಟಕ್ಕೆ ಒಂದು ಕರ್ವ್ ಇರುತ್ತೆ, ಇದಕ್ಕೆ ನಾವು ಲಂಬಾರ್ ಲೋರ್ಡೋಸಸ್ ಅಂತ ಹೇಳ್ತೀವಿ. ಈ ಕರ್ವಿಗೆ ಒಂದು ಸಪೋರ್ಟ್ ಬೇಕು. ನೀವೆಲ್ಲ ಕುರ್ಚಿ ನೋಡಿದ್ರೆ ಆ ಸೊಂಟದ ಭಾಗದಲ್ಲಿ ಒಂದು ಕರ್ವ್ ಇರ್ತದೆ, ಆ ಕರ್ವಿಗೆ ಸಪೋರ್ಟ್ ತಗೊಂಡು ಕೂತ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಕೂತ್ಕೊಂಡಾಗ ಕಾಲಿಂದ ಮೂಮೆಂಟ್ಸ್ ಮಾಡ್ಕೊತಿದ್ರೆ ಸರ್ಕ್ಯುಲೇಷನ್ ಒಳ್ಳೆಯದಾಗತ್ತೆ. ಆಮೇಲೆ ಒಂದು ಸ್ವಲ್ಪ ಭಾಳ ಕೂಡೋದು ಜಾಬ್ ಇತ್ತಂದರೆ ಮತ್ತೆ ಅಡ್ಡಾಡಿ ಬಂದು ಮತ್ತೆ ಕೂತ್ಕೋಬಹುದು. ಈಗ ಟೈಲರಿಂಗ್ ವೃತ್ತಿ ಮಾಡ್ತಾ ಇರೋ ವಿಜಯಲಕ್ಷ್ಮಿ ಅವರಿಗೆ ಪೋಶ್ಚರ್ ಕೂಡ ಇಂಪಾರ್ಟೆಂಟ್. ಹೌದು, ಭಾಳ ಬಗ್ಗಿ ಕೂತ್ಕೊಂಡು ಭಾಳ ಹೊತ್ತು ಮಾಡಿದರೆ ಸೊಂಟದ ನೋವು ಆಗೋದು ರಿಸ್ಕ್ ಇರುತ್ತೆ. ಸೊ ಇದಕ್ಕೆ ನೀವು ಕುತ್ತಿಗೆ ಎಕ್ಸಸೈಜು ಮತ್ತೆ ಸೊಂಟದ ಎಕ್ಸಸೈಜ್, ಕಾಲಿನ ಎಕ್ಸಸೈಜ್ ಎಲ್ಲಾನು ಮಾಡಬೇಕು. ನೀವು ಭಾಳ ಹೊತ್ತು ಕುತ್ಕೊಂಡು ಮಾಡೋ? ನಾನು ಮಾಡ್ತಿದ್ದೆ ಮೇಡಮ್, ಮೊದ್ಲೆಲ್ಲ ಯೋಗ ಮಾಡ್ತಿದ್ದೆ. ನಂಗೆ ಅವಾಗ ಅಷ್ಟು ಇದು ಇಷ್ಟು ಪೇನ್ ಇರಲಿಲ್ಲ. ಈಗ ಯುಟ್ರಸ್ ಆಪರೇಷನ್ ಆದ್ಮೇಲೆ ಎಕ್ಸಸೈಜ್ ಎಲ್ಲ ಬಿಟ್ಟು ಸ್ವಲ್ಪ ದಿವಸ ಮಾಡಬಾರ್ದು ಅಂತ ಹೇಳಿದ್ರಲ್ಲ, ಹೌದು, ಈಗ ಮತ್ತೆ ನಂಗೆ ಕೆಲವೊಂದು ಎಕ್ಸಸೈಜ್ ನಿಂದ ನಂಗೆ ರಿಲ್ಯಾಕ್ಸ್ ಅನಿಸ್ತಿತ್ತು ಮೇಡಮ್. ಅದು ಇಲ್ಲ, ಈಗ ನಿಮ್ಗೆ ಸರ್ಜರಿ ಆಗಿದೆ ಅಂದ್ರೆ, ಯೂಶಲಿ ಇದು ಯುಟ್ರಸ್ ಇನ್ ಸರ್ಜರಿ ಅಂದ್ರೆ ಹೊಟ್ಟೆ ಮಸಲ್ಸ್ ವೀಕ್ ಆಗ್ತದೆ. ಈ ಹೊಟ್ಟೆ ಮಸಲ್ಸ್ ವೀಕ್, ಈ ಹೊಟ್ಟೆ ಮಸಲ್ಸ್ ಬಹಳ ಇಂಪಾರ್ಟೆಂಟ್ ನಮ್ಮ ಸೊಂಟದ ಹೆಲ್ತಿಗೆ. ಯಾಕಂದ್ರೆ ಆ ಹೊಟ್ಟೆ ಮಸಲ್ಸ್ ಡೈರೆಕ್ಟ್ಲಿ ಸೊಂಟಕ್ಕೆ ಕನೆಕ್ಷನ್ ಇರ್ತದೆ. ಸೊ ಇನ್ನೂ ಒಂದು ಸ್ವಲ್ಪ, ಆಕ್ಚುಲಿ ಈಗ 5 ಮಂತ್ಸ್ ಆಗಿದೆ ಅಂದ್ರೆ ನಿಮಗೆ ಹೊಟ್ಟೆ ಮಸಲ್ಸ್ ಸ್ಟ್ರೆಂತ್ ಬರೋ ಹಂಗೆ ಎಕ್ಸಸೈಸ್ ಬೇಕು. ಇವಾಗ ಮೋಸ್ಟ್ಲಿ ನಿಮ್ದು ಬ್ಯಾಕ್ ಪೇನ್ ಜಾಸ್ತಿ ಆಗಿರೋದು ಇದು ಹೊಟ್ಟೆ ಮಸಲ್ಸ್ ವೀಕ್ ಆಗಿರೋದ್ರಿಂದ. ಸೊ ಇದಕ್ಕೂ ಕೂಡ ವ್ಯಾಯಾಮ ಇದೆ. ಸೊ ಏನು ವರಿ ಮಾಡುವಂಥದ್ದಿಲ್ಲ. ಬಟ್ ಇದಕ್ಕೆ ಕರೆಕ್ಟಾಗಿ ವ್ಯಾಯಾಮ ಮಾಡಿದರೆ, ಹೊಟ್ಟಿಗೆ ಶಕ್ತಿ ಬರೋವಂಥದ್ದು ಎಕ್ಸಸೈಸ್ ಮಾಡಿದರೆ ಸೊಂಟಕ್ಕೆ ರಿಲ್ಯಾಕ್ಸ್ ಆಗುತ್ತೆ, ಪೇನ್ ಕಡಿಮೆ ಆಗುತ್ತೆ. ನೀವು ನಮ್ಮ ಕಡೆ ಬಂದರೆ ನಾವು ಇದನ್ನೆಲ್ಲ ನಿಮ್ಮನ್ನು ಪರೀಕ್ಷೆ ಫಸ್ಟ್ ಮಾಡಬೇಕಲ್ಲ, ನಾನು ಪರೀಕ್ಷೆ ಮಾಡಿ ನಿಮ್ಗೆ ಸಲಹೆ ಕೊಡ್ಬೋದು ನಾನು. ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ನಾನು ಶಿರೋಳದಿಂದ ಉದಯ ಟೈಲರ್ ಸರ್ ಮಾತಾಡ್ತಾ ಇರೋದು. ಕೇಳಿ, ನಿಮ್ಮ ಪ್ರಶ್ನೆ ಏನು? ಇದು ಡಾಕ್ಟರ್ ಮೇಡಮ್, ಈಗ ಸೊಂಟ ನೋವು ಯಾಕೆ ಬರ್ತತಿ ಒಂದು ಪ್ರಶ್ನೆ ಮೇಡಮ್. ಆಮ್ಯಾಗ ಸೊಂಟದ ಶಸ್ತ್ರಕ್ರಿಯೆ ಆದ ಬಳಿಕ ಮೊದಲಿನ ತರ ಯಾಕೆ ಆಗುದಿಲ್ಲ, ಬರೀ ನೀವು ವ್ಯಾಯಾಮ ಅದು ಇದು ಅಂತಿರಲ್ಲ, ಯಾಕೆ ಅಂತ ನನ್ನ ಪ್ರಶ್ನೆ. ಫಸ್ಟ್ ನಿಮ್ದು ಪ್ರಶ್ನೆ ಏನಂದ್ರೆ, ಸೊಂಟದ ನೋವು ಯಾಕೆ ಆಗ್ತದಂತ? ಯಾಕೆ ಬರುತ್ತದೆ? ಅದೇ ಈಗ ಏಜ್ ಆದ ಅಂದ್ರೆ, ನಾವು ಟೈಲರಿಂಗ್ ಮಾಡ್ತೀವಲ್ಲ ಮೇಡಮ್. ಹೌದು. ಅದ್ರ ಬಗ್ಗೆ ಒಟ್ಟು ಎಲ್ಲ ಹೆಣ್ಮಕ್ಳಾತು ಗಂಡ್ ಮಕ್ಳಾತು ಟೈಲರಿಂಗ್ ಅವಲಂಬಿಸಿದಾರೆ. ಈಗ ಗ್ರಾಮೀಣ ಪ್ರದೇಶದೊಳಗ ಆಕಾಶವಾಣಿ ಕೇಳೋಗರಂದ್ರೆ ಟೈಲರಿಂಗ್ ಬಳಗ ಬಾಳ ಐತಿರಿ, ಅದಕ್ಕೆ ಸೊಂಟ ನೋವು ಪದೇ ಪದೇ ಕಾಡ್ತೈತಿ, ಅದು ಯಾಕೆ ಬರ್ತೈತಿ ಅನ್ನೋದು ಅಷ್ಟು ವಿವರಣೆ ಹೇಳ್ತೀರೇನು ಮೇಡಮ್? ಅಂದ್ರೆ ಇದು ನೀವು ಬಹಳ ಹೊತ್ತು ಒಂದೇ ಪೊಸಿಷನ್ ನಲ್ಲಿ ಕೂತು, ಈಗ ನೀವು ಕೆಲಸ ಮಾಡುವಾಗ ನಿಮಗೆ ಗೊತ್ತಾಗುದಿಲ್ಲ ನೀವು ಎಷ್ಟೊತ್ತು ಕೂತಿರಂತ ಹೇಳಿ. ಸೊ ಅದು ಕೂತ್ ಕೂತ ಆ ಪೊಸಿಷನ್ ನಲ್ಲಿ ಸ್ಟ್ರೆಚ್ ಆಗಿ, ಅದೇ ನಾನು ಹೇಳಿದೆಲ್ಲ, ಕೆಲವೊಂದು ಮಸಲ್ಸ್ ವೀಕ್ ಆಗ್ತದೆ, ಕೆಲವೊಂದು ಟೈಟ್ ಆಗ್ತದೆ, ನಿಮ್ ಸೊಂಟದ ಮೇಲೆ ಅಬ್ನಾರ್ಮಲ್ ಫೋರ್ಸಸ್ ಬಿಲ್ಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ನಿಮ್ಗೆ ಸೊಂಟ ನೋವು ಪ್ರಾಬಬ್ಲಿ ಕಾಮನ್ಲಿ ಬರ್ತದೆ. ಬಟ್ ಇದಕ್ಕೆ ವ್ಯಾಯಾಮ ಮಾಡ್ಕೊಂತಿದ್ರೆ, ಸೊಂಟದ ವ್ಯಾಯಾಮ ಮಾಡ್ಕೊಂತಿದ್ರೆ ಅದು ಪ್ರಾಬ್ಲಮ್ಸ್ ಕಡಿಮೆ ಇರ್ತದೆ ಅಥವಾ ಆಗುದಿಲ್ಲ ಪ್ರಾಬ್ಲಮ್ಸ್. ವ್ಯಾಯಾಮ ಅಂದ್ರೆ ಯಾವ ತರ ಮೇಡಮ್? ವ್ಯಾಯಾಮ ಅಂದರೆ ನಾನು ನೀವು ನಮ್ಮ ಕಡೆ ಬಂದರೆ ಫಿಸಿಯೋಥೆರಪಿ ನಾವು ನಿಮಗೆ ಪರೀಕ್ಷೆ ಮಾಡಿ ಯಾವ ರೀತಿ ವ್ಯಾಯಾಮ ಮಾಡಬೇಕು, ಎಲ್ಲರಿಗೂ ಒಂದೇ ಥರ ವ್ಯಾಯಾಮ ಮಾಡಲಿಕ್ಕೆ ಬರೋದಿಲ್ಲ. ಸೊ ನಿಮ್ಮ ಪ್ರಾಬ್ಲಮನ್ನು ನಾವು ನೋಡಿ ನಿಮ್ಗೆ ಯಾವ ರೀತಿ ಸೂಟ್ ಆಗುತ್ತೆ ಆ ರೀತಿ ವ್ಯಾಯಾಮನ್ನು ಹೇಳ್ಕೊಡ್ಬೋದು. ಆಮೇಲೆ ನೀವು ಇನ್ನೊಂದು ಪ್ರಶ್ನೆ ಏನೋ ಕೇಳಿದ್ರಲ್ಲ, ಶಸ್ತ್ರಚಿಕಿತ್ಸೆ ಶಸ್ತ್ರಕ್ರಿಯೆ ಮಾಡಿದ ಬಳಿಕ ಮೊದಲಿನ ತರ ಆಗುದಿಲ್ರಿ, ಬರೀ ಗುಳಿಗೆ ಇಂಜೆಕ್ಷನ್ ಬೆಲ್ಟ್ ಹಾಕೊಳ್ಳೋದು ಇದನ್ನ ಹೇಳ್ತಾರಲ್ರಿ, ಮೊದಲಿನ ತರ ಆಗತ್ತೋ ಅಂತಾರ್ರಿ ಮೊದ್ಲಕ್ಕ ಶಸ್ತ್ರಚಿಕಿತ್ಸೆ ಆಗೋ ಪೂರ್ವದಲ್ಲಿ. ಅದಾದ ಬಳಿಕ ಮತ್ತು ಇವನು ಹೇಳ್ತಾರಲ್ರಿ ಯಾಕೆ ಅಂತ. ಅಲ್ಲ ಬೆಲ್ಟ್ ಅಂತೂ ಈಗ ನೋಡಿ, ಈಗ ಸಪೋಸ್ ನಿಮ್ ಶಸ್ತ್ರಚಿಕಿತ್ಸೆ ಆಗಿ 6 ತಿಂಗಳ ಆಗಿತ್ತಂದ್ರೆ ಯೂಶಲಿ ಟ್ರಾವೆಲಿಂಗ್ ಮಾಡುವಾಗ ಅಷ್ಟೇ ಬೆಲ್ಟ್ ಹಾಕು ಅಂತ ಹೇಳ್ತೀವಿ, ಪ್ರಯಾಣ ಮಾಡುವಾಗ ಅಷ್ಟೇ ಬೆಲ್ಟ್ ಹಾಕು ಅಂತ ಹೇಳ್ತೀವಿ. ಎದಕ್ಕೆ ಬೆಲ್ಟ್ ಹಾಕೋಬೇಕಂದ್ರೆ ನಿಮಗೆ ತಿರ್ಗಾ ಅದೇ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ತೀವಿ. ಓಕೆ. ಆಮೇಲೆ ಈ ಸೊಂಟದ ಶಸ್ತ್ರಚಿಕಿತ್ಸೆ ನಂತರಕ್ಕೆ ಪೇಷಂಟಿಗೆ ತುಂಬ ಭಯ ಇರುತ್ತೆ ಯಾವುದು ಮೂಮೆಂಟ್ ಮಾಡಲಿಕ್ಕೆ, ಅದರಿಂದ ಅವ್ರ ಮೂಮೆಂಟ್ ತಂತಾನೆ ಕಡಿಮೆ ಮಾಡ್ಕೋತಾರೆ, ಅವ್ರು ಮೊದಲಿನ ಥರ ಅದು ಮೂಮೆಂಟ್ ಮಾಡ್ಲಿಕ್ಕೆ ಧೈರ್ಯ ಮಾಡ್ಕೊಳ್ಳೋದಿಲ್ಲ. ಪ್ಲಸ್ ನಮ್ದು ಕರೆಕ್ಟಾಗಿ ಎಕ್ಸಸೈಸ್ ಮಾಡಿ ಆ ಭಯ ಒಂದು ಇದು ಮಾಡಿ ಕರೆಕ್ಟಾಗಿ ಇದು ವ್ಯಾಯಾಮ ಮಾಡಿದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಇದು 1 ಲೆವೆಲ್ ಸರ್ಜರಿ 2 ಲೆವೆಲ್ ಸರ್ಜರಿ ಕೂಡ ಆರಾಮಾಗಿ ಕ್ಯೂರ್ ಆಗ್ತದೆ. ಬಟ್ ಭಾಳ ಲೆವೆಲ್ ಸರ್ಜರಿ ಇತ್ತಂದರೆ ಅಥವಾ ಬೋನ್ ಎಕ್ಸ್ಟ್ರಾ ಬೋನ್ ಹಾಕಿದ್ದಾರೆ ಅಥವಾ ಪ್ಲೇಟ್ ಆ್ಯಂಡ್ ಸ್ಕ್ರೂ ಯೂಸ್ ಮಾಡಿದರೆ ಆ ಪೇಷಂಟ್ಸಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಆಯಿತು, ಥ್ಯಾಂಕ್ ಯು ಮೇಡಮ್. ಓಕೆ. ಎಸ್ ಟಿ ಎಮ್ ಆರೋಗ್ಯ ಸಂವಾದ. ಹಲೋ. ಹಲೋ, ಯಾರು ಮಾತಾಡೋದು? ಗಂಗಪ್ಪ ಸಿದ್ದನಗೌಡ, ಬೆಳಗಾವಿ ಜಿಲ್ಲೆ ಕೃಷ್ಣ ಜಿಲ್ಲೆ ರಾಮದುರ್ಗ್ ತಾಲೂಕು. ಕೇಳ್ರಿ ಗಂಗಪ್ಪ, ನಿಮ್ಮ ಪ್ರಶ್ನೆ ಏನು? ಇವತ್ತಿನ ಅಡಿಗೆ ಆಹಾರಕ್ಕೆ ಅದು ಸೊಂಟ ನೋವು ಆಗುತ್ತೋ ಅಥವಾ ಏನು ಕೆಮಿಕಲ್ಸ್ ಕೂಡಿದಂಥ ಆಹಾರವನ್ನು ತಿನ್ನೋದ್ರಿಂದ ಮತ್ತು ಭಾಳಷ್ಟು ಜನರೇ ಸೊಂಟ ನೋವು ಅಂತಾರೆ. ಮತ್ತು ಇಲ್ಲಿ ನಮ್ಮ ಅಣ್ಣಾರೊಬ್ಬರು ಒಕ್ಕಲ್ತನ ಮಾಡ್ತಾರೆ ನಾಗಪ್ಪ ಹದ್ಲಿ, ಅವ್ರಿಗೆ ಆಪರೇಷನ್ ಆಗೈತೆ, ಆದ್ರೆ ಮೊದಲು ಇನ್ನೂ ಚಲೋ ಇದ್ದೀನಿ, ಸೊಂಟ ನೋವು ಆಪರೇಷನ್ ಆಗಿಂದ ನಾನು ಮತ್ತೆ ಅಡ್ಡಾಡಕ್ಕೆ ಬರ್ಲಂಗ. ಇದು ಆಪರೇಷನ್ ರಿಲೇಟೆಡ್ ಕ್ವೆಶ್ಚನ್ ಆಯ್ತ್ರಿ ಇದು. ಈಗ ನೋಡಿ, ನೀವು ಸೊಂಟ ನೋವು ಆಯಿತು ಫಸ್ಟ್, ಆಮೇಲೆ ಕಾಲಿಗೆ ನೋವು ಹರಿತು, ಈಗ ಅಟ್ ಲೀಸ್ಟ್ ಆಪರೇಷನ್ ಮಾಡಿ ಅವರು ನಡೆದಾಡೋ ಹಂಗಾರೆ ಇರ್ತಾರೆ. ನೀವು ಹಾಗೆ ಒಂದು ಸ್ವಲ್ಪ ದಿವಸ ಬಿಟ್ಟರೆ ಮತ್ತು ಮೇ ಬಿ ನಡಿಲಿಕ್ಕೂ ಬರೋದಿಲ್ಲ, ಬಟ್ ಅಟ್ ಲೀಸ್ಟ್ ಅವ್ರು ಇದು ಶಸ್ತ್ರಚಿಕಿತ್ಸೆ ಮಾಡಿದಾರಂಥೇಳಿ ಒಂದು ಇಂಡಿಪೆಂಡೆಂಟ್ ಇದ್ದಾರೆ ತಾವು ನಡೆಯೋದ್ರಲ್ಲಿ. ಆಮೇಲೆ ಇದು ಯಾಕೆ ಇಷ್ಟು ಕಾಮನ್ ಇದೆ ಅಂದರೆ, ಫಸ್ಟ್ ಆಫ್ ಆಲ್ ಎಕ್ಸಸೈಸ್ ಆ ಈ ಸೊಂಟಕ್ಕೆ ವ್ಯಾಯಾಮ ಮಾಡೋದಕ್ಕೆ ಭಾಳ ಕಡಿಮೆ. ಈಗ ನೀವು ಕಮತ ಮಾಡ್ತೀರಂದ್ರೆ ಭಾಳ ವಜ್ಜಿ ಎತ್ತೀರಿ, ಇದೆಲ್ಲ ಮಾಡ್ತೀರಿ, ಇದರಿಂದನೇ ಜಾಸ್ತಿ ಆಗೋದು. ಅದು ಅವರು ಕಮತ ಮಾಡೋ ಮೇಡಮ್ ಅವರ ಗಟ್ಟಿದ್ರು. ಆದ್ರೆ ಈಗ ಅವ್ರು ಏನ ಹದ್ಲಾಗ ಈ ಭೂಮಿ ಪಾನಿ ಕೆಲಸ ಮಾಡೋ ಬೇಕಂದ್ರೆ ಆಪರೇಷನ್ ಮಾಡಿಂದ ನನಗೆ ಆರೋಗ್ಯ ಕೆಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕಿಂತ ಮುಂಚೆ ಅವ್ರು ಸರಿಯಾಗಿ ನಡೆದಾಡ್ತಿದ್ರ, ಕೆಲಸ ಎಲ್ಲ ಸರಿಯಾಗಿ ಮಾಡ್ಕೋತಾ ಇದ್ರ? ಹೌದು ಸರ್, ಸರಿಯಾಗಿ ಮಾಡ್ತಿದ್ರೆ ಮತ್ತೆ ಅವ್ರಿಗೆ ಯಾಕೆ ನೀವು ಶಸ್ತ್ರಚಿಕಿತ್ಸೆ ಅಂದ್ರೆ ಯಾಕೆ ತೋರಿಸ್ಲಿಕ್ಕೆ ಕರ್ಕೊಂಡು ಹೋದ್ರಿ? ಅದು ಸೊಂಟ ನೋವು ಸಂಬಂಧ ಕೆಲಸ ಅವ್ನು ಹುಬ್ಳಿ ಕರ್ಕೊಂಡು ಹೋದಿವ್ರಿ. ಅದಕ್ಕೆ ಅದು ಆಪರೇಷನ್ ಆಗ್ಬೇಕಂದ್ರೆ ಹಿಂಗಾಗಿ ಆಪರೇಷನ್ ಆಯ್ತು. ಇಲ್ಲ, ಈಗ ಅವ್ರಿಗೆ ಎಲ್ಲಿ ಆಪರೇಷನ್ ಮಾಡಿದಾರೆ ನನ್ಗೆ ಗೊತ್ತಿಲ್ಲ, ಬಟ್ ನೀವು ಹೋಗಿ ವಿಚಾರಿಸ್ಬೋದಲ್ಲ ಡಾಕ್ಟರಿಗೆ. ಅಂದ್ರೆ ವಿಚಾರ ಬರ್ರಿ, ಮತ್ತು ಇಂಜೆಕ್ಷನ್ ಮಾಡ್ತಾರ, ಅದನ್ನ ಇದನ್ನ ಗುಳಿಗೆ ಔಷಧ ಕೊಡ್ತಾರ, ಮತ್ತೆ ಹಿಂಗಾರಿ ವಯಸ್ಸಾಗಿಂದ ಅಂತ ಹೇಳ್ತಾರೆ. ಎಷ್ಟು ವಯಸ್ಸಿದೆ ಅವರಿಗೆ? ಅವ್ರಿಗೀಗ 68 ರೀ. ಓಕೆ. ಆದ್ರೂ ಒಂದು ನೀವು ನೋಡಿ, ನೀವು ಒಂದ್ಸತಿ ಕರ್ಕೊಂಡು ಬನ್ನಿ ಪೇಷಂಟಿಗೆ, ಅವ್ರಿಗೆ ಏನು ತೊಂದರೆ ಇದೆ ನೋಡಿ, ನಾವು ಅವರಿಗೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅಂತ ನಾವು ನೋಡಿ ಹೇಳ್ಬೋದು ನಿಮಗೆ. ಇವಾಗ ನೀವು ಹೇಳಿದರೆ ನನಗೆ ಒಂದು ಐಡಿಯಾ ಸಿಗ್ತದೆ, ಬಟ್ ಯಾವ ರೀತಿ ಎಕ್ಸಸೈಸ್ ಮಾಡ್ಬೋದು, ಮುಂದೆ ಹೆಂಗೆ ಆರಾಮಿರ್ಬೋದು, ಇದೆಲ್ಲ ನಂಗೆ ಈಗ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಅವರಿಗೆ ಕರ್ಕೊಂಡು ಬನ್ನಿ ಎಸ್ ಟಿ ಎಮ್ ಫಿಸಿಯೋಥೆರಪಿಗೆ, ನಾವು ನಿಮಗೆ ಅವರಿಗೆ ಪರೀಕ್ಷೆ ಮಾಡಿ ಹೇಳ್ತೀವಿ ಯಾವ ರೀತಿ ವ್ಯಾಯಾಮ ಮಾಡ್ಬೋದು ಅಂತ. ಇನ್ನೊಬ್ರು ಮೇಡಮ್ ಅವರು ಕಂಟ್ರೋಲರ್ ಇದ್ರಾಗಿದ್ರು, ಕಂಡಕ್ಟರ್ ಆಗಿ, ಅವ್ರಿಗೆ ಕುಂತು ಕುಂತು ಇದ ಕೆಲಸ ಮೊದಲು ಚೆಲ್ ಒಲ್ಲಿ ನಾನು ಈಗ ಮನ್ಯಾಗ ಪೆನ್ಷನ್ ಆಗಿಂದ ಸೊಂಟ ನೋವು ಭಾಳ ಬಾಧೆಯಿಂದ ಹೊಡಿತಾ ಇರ್ರಿ ಅಂಗಡಿ ಕಂಡಕ್ಟರ್ ನಮ್ಮ ಬೀರ್. ಅಂದ್ರೆ ಈಗ ಮನ್ಯಾಗ ಕುಂತು ಏನು ವ್ಯಾಯಾಮ ಮಾಡೋದಿಲ್ಲಲ್ರಿ? ಇಲ್ಲ ಇಲ್ಲ ಮಾಡೋದಲ್ರಿ, ಏನಷ್ಟು ಕುಂತಿರ್ತಾರ ಅಷ್ಟು ಅಡ್ಡಾಡ್ತಾರ ಅಲ್ಲೇ ಮನ್ಯಾಗ ಅಷ್ಟು ಕರೆ. ಅದೇ ಮತ್ತೀಗ ಒಂದು ಆಕ್ಟಿವ್ ಲೈಫ್ ಸ್ಟೈಲ್ ಇರಬೇಕು. ರಿಟೈರ್ ಆಗಿದಾರಂತೀರಿ, ಬರೀ ಮನೇಲಿ ಕೂತ್ಕೊಂಡ್ರೆ ಮತ್ತೆ ಸೊಂಟ ನೋವು ಆಗೋದೇ ಅಲ್ಲ, ಯಾಕಂದ್ರೆ ಆ ರೀಜನ್ ಮೂಮೆಂಟ್ ಜಾಸ್ತಿ ಇರುತ್ತೆ. ಸೊ ಈಗ ಆಕ್ಟಿವ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು, ಸೊಂಟದ ವ್ಯಾಯಾಮ ಮಾಡೋದು, ಇದನ್ನೆಲ್ಲ ಮಾಡಿದರೆ ಮತ್ತೆ ಆಗೋದಿಲ್ಲ. ನಾವು ಈ ಔಷಧ ಗುಳಿಗೆ ತೊಗೊಂತೀವ್ರಿ, ತೊಗೊಂಡ್ರೆ ಅದನ್ನ ಫಿಸಿಯೋಥೆರಪಿ ವ್ಯಾಯಾಮ ಆಗಲಿ, ನಿಮ್ದು ಆಪರೇಷನ್ ಆಗಲಿ, ಅದನ್ನ ತೊಗೊಂಡ್ರೆ ಅವ್ರಿಗೆ ಮತ್ತೆ ಇದಾಗೋದಿಲ್ಲ, ಈ ಆಹಾರ ಹೋಗೋದಿಲ್ಲ, ಹಿಂಗೆ ಅಂತ ಕೆಲಸ ಕೈ ಬಿಡ್ತಾರೆ. ಒಂದು ಕರ್ಕೊಂಬಂದು ಮತ್ತೆ ತೋರಿಸ್ಬೇಕನ್ನ ತೋರಿಸ್ರಿ. ಆಯ್ತು ಆಯ್ತು. ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ ಎಸ್ ಡಿ ಎಂ ಆರೋಗ್ಯ ಸಂವಾದ, ಯಾರು ಮಾತಾಡೋದು? ಹಲೋ ನಮಸ್ಕಾರ ಸರ್. ನಮಸ್ಕಾರ. ನಾನು ಸರ್ ಹರಿಹರದಿಂದ ಸುರೇಶ್ ಪೆಂಗಿ ಸರ್. ಕೇಳಿ ಸುರೇಶ್, ನಿಮ್ಮ ಪ್ರಶ್ನೆ ಏನು? ಕೆಲವೊಬ್ರು ಕ್ಯಾಲ್ಸಿಯಂ ದೇಹದಲ್ಲಿ ಕಡಿಮೆ ಇದ್ರೆ ಕೈಕಾಲು ನೋವು ಸೊಂಟ ನೋವು ಬರ್ತಾವ ಅಂತಾರಲ್ಲ ಸರ್, ಅದು ನಿಜ ಏನು ಸರ್? ಡಾಕ್ಟರ್ ಹೇಳ್ತಾರೆ, ನಿಮ್ಮ ಪ್ರಶ್ನೆಗೆ ಉತ್ತರ. ಕ್ಯಾಲ್ಸಿಯಂ ಕಡಿಮೆ ಅದು ನಿಜ, ಕ್ಯಾಲ್ಸಿಯಂ ಕಡಿಮೆ ಆದ್ರೂ ಸೊಂಟ ನೋವು ಆಗತ್ತೆ. ಬಟ್ ಅದು ಅದೇ ರೀಸನ್ ಅಂತ ಹೇಳಿ ಈಗ ನನಗೆ ಫೋನ್ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ. ಅವರಿಗೆ ಯಾವ ಥರ ನೋವು ಸ್ಟಾರ್ಟ್ ಆಯಿತು ಇದೆಲ್ಲ ಪರೀಕ್ಷೆ ಮಾಡಬೇಕು. ಹೆಂಗೆ ನೋವು ಸ್ಟಾರ್ಟ್ ಆಯಿತು, ಯಾವಾಗ ನೋವು ಸ್ಟಾರ್ಟ್ ಆಯಿತು, ಎಲ್ಲಿ ಯಾವ ಜಾಗನಲ್ಲಿ ನೋವಿದೆ ಇದೆಲ್ಲ ಪರೀಕ್ಷೆ ಮಾಡಿ ಹೇಳಬೇಕು. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಬಾಗಲಕೋಟೆಯಿಂದ ನವನಗರದಿಂದ ಮಹೇಶ್ ಮಿರಜ್ಕರ್ ಸರ್. ಕೇಳಿ ಮಹೇಶ್, ನಿಮ್ಮ ಪ್ರಶ್ನೆ ಏನು? ನಮಸ್ತೆ ಮೇಡಮ್, ಡಾಕ್ಟರ್ ಸಾಹೇಬ್ರ. ನಮಸ್ಕಾರ ರೀ. ನಾವು ಒಂದು ಅರಿವಿ ಅಂಗಡಿ ಐತ್ರಿ ಮೇಡಮ್ ನಮ್ದು. ಅಲ್ಲಿ ಅರಿವಿ ಅಂಗಡಿ ಗಿರಾಕಿಗಳು ಅರಿವಿ ತೋರ್ಸಕ್ಕೆ ಕುಂತ್ಕೊಂಡು ಎಕ್ದಮ್ ಹೇಳ್ತೀನಿ, ಎಕ್ದಮ್ ಸ್ವಂತ ಹಿಡ್ದಂಗಾಗಿ ಇನ್ನು ಬಾಲ್ ನೋವು ಆಕೈತ್ರಿ ಮೇಡಮ್. ಓಕೆ, ಯಾಕೆ ಮೇಡಮ್? ಒಂದು 10 ನಿಮಿಷ ಅಷ್ಟೇ ನೋವು ಇರ್ತೈತ್ರಿ ಅದು, ಏನಾದ್ರು ಗೊತ್ತಾಗೋದ್ರಿ ಮೇಡಮ್ ನನಗೆ? ನೀವೀಗ ನಮ್ಮ ಕಡೆ ಬಂದರೆ ನಾನು ನಿಮಗೆ ಪರೀಕ್ಷೆ ಮಾಡಿ ಯಾಕೆ ನಿಮಗೆ ನೋವು ಆಗ್ತದೆ, ಏನು ಮಾಡ್ಬೋದು ಅಂತ ಹೇಳ್ಕೊಡ್ಬೋದು. ನಿಮ್ಮ ವೇಟ್ ಜಾಸ್ತಿ ಇದೆನಾ? ಇಲ್ಲ ಮೇಡಮ್, ಕೆಳಗಿದೆನಂತು. ಓಕೆ, ಏಜ್ ಎಷ್ಟು ನಿಮ್ಮದು? 40 ಇದೆ. ಹಾಂ, ನೀವು ಎಸ್ ಡಿ ಎಂ ಫಿಸಿಯೋಥೆರಪಿಗೆ ಬನ್ನಿ, ನಿಮಗೆ ಪರೀಕ್ಷೆ ಮಾಡಿ ನಾನು ಹೇಳ್ಕೊಡ್ತೀನಿ ಏನು ಮಾಡ್ಬೋದು ಅಂತ. ನನಗೀಗ 38 ಮೇಡಮ್ ಏಜ್. ಹ್ಞೂ, ಡಾಕ್ಟರ್ ಹೇಳ್ತಾ ಇದ್ರೆ ಒಂದ್ಸರಿ ಬಂದು ತೋರಿಸ್ಲಿಕ್ಕೆ ಹೇಳಿದ್ದಾರೆ, ಬಂದು ತೋರಿಸಿ ಮಹೇಶ್. ಆಯ್ತಾ? ಓಕೆ ಸರ್. ಓಕೆ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಸರ್. ಹಲೋ, ಯಾರು ಮಾತಾಡೋದು? ಸರ್ ನಾನು ಸುರೇಶ್ ಗುಲ್ಬರ್ಗಲ್ಲಿ ಮಾತಾಡ್ತೀನಿ. ಸುರೇಶ್ ಕೇಳಿ, ನಿಮ್ಮ ಪ್ರಶ್ನೆ ಏನು? ಹಲೋ ಸರ್. ಹಲೋ, ಕೇಳ್ತಾ ಹೇಳಿ ಸರ್. ಸರ್ ನಾನು ಇಷ್ಟ ಆರ್ಡರ್ ಬೇಕಾಗಿತ್ತು. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಡಾಕ್ಟರ್ ಅಲ್ರಿ, ನಾವು ಇಲ್ಲಿ ಮಂಜುನಾಥ್ ನಾಳೆ ಅಂತ ಹಳೆ ಹುಳಿ ಅಂದರೆ. ಮಂಜುನಾಥ್ ಕೇಳಿ, ನಿಮ್ಮ ಪ್ರಶ್ನೆ ಏನು? ಆದರೆ ಇವತ್ತಿನ ವಿಷಯ ಬಗ್ಗೆ ಏನಾದ್ರೆ ಕೇಳ್ಬೇಕಾಗ್ತದೆ. ಸರಿ, ಒಂದೇ ನಿಮಿಷ. ಹಲೋ ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ ಹಲೋ ಹಲೋ ಹಲೋ ಮೇಡಮ್, ಕೇಳ್ತಾ ಇದೆ ಹೇಳಿ. ನಾವು ಹಣಗಲ್ ತಾಲೂಕು ಹೈವೇರ್ ಜಿಲ್ಲಾ ಉಪ್ಪುಣಿ ಅಂತ ಹೇಳ್ರಿ. 18 ನಿಮಿಷಾಗ ನಮ್ಮ ಹೆಣ್ಮಕ್ಳಿಗೆ ಆಪರೇಷನ್ ಆಗೈತ್ರಿ ಹುಬ್ಬಳ್ಳಿ ಒಳಗ ತತ್ವದರ್ಶಿನಿ ಆಸ್ಪತ್ರೆ ಒಳಗ. ಈಗ ಅದು ಸ್ವಲ್ಪ ಸಣ್ಣ ನೋವು ಬರ್ತೈತಿ, ಆಮೇಲೆ ಕಾಲು ಬಾಳ ಜುಮ್ಮು ಜುಮ್ಮು ಜುಮ್ಮು ಅಂತ ಅಂತಾರೆ ಹೆಣ್ಮಕ್ಳು. ಓಕೆ, ಇದು ಆಪರೇಷನ್ ಆದ ನಂತರನೇ ಆಗ್ತಾ ಇದೆನಾ? ಆಪರೇಷನ್ ಆಗಿ ಒಂದು ವರ್ಷ ಮಟ್ಟ ಏನಿದ್ದಿಲ್ಲ ಮೇಡಮ್, ಒಂದು ವರ್ಷ ಆಗಿಂದ 18 ವಯಸ್ಸಾಗ ಆಗೈತೆ. ಅದು ಎಷ್ಟು ವಯಸ್ಸು ಅವರಿಗೆ? ಅವ್ರಿಗೆ 60 ವರ್ಷ. ಓಕೆ, ಸೊ ಈಗ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಈಗ ಇದು ಆಪರೇಷನ್ ಆದ ನಂತರ ಈಗ ಹೊಟ್ಟೆ ಮಸಲ್ಸ್ ವೀಕ್ ಆಗಿರ್ಬೋದು. ಸೊ ಇದನ್ನು ಪರೀಕ್ಷೆ ಮಾಡಿ ವ್ಯಾಯಾಮನ ಹೇಳ್ಕೊಡ್ಬೋದು ಅವ್ರಿಗೆ ಕರ್ಕೊಂಡು ಬಂದರೆ. ಒಂದ್ಸರಿ ನೀವು ಕರ್ಕೊಂಡು ಬಂದು ತೋರಿಸಿ ಡಾಕ್ಟರ್ಗೆ, ಅವ್ರು ಹೇಳ್ತಾರೆ. ಮಂಡೇ ಟು ಸ್ಯಾಟರ್ಡೆ 9-5 ಒಳಗೆ ಕರ್ಕೊಂಡು ಬರ್ಬೋದು ರೀ. ಸೋಮವಾರದಿಂದ ಶನಿವಾರ 9 ಮುಂಜಾನೆ 9 ಸಾಯಂಕಾಲ 5 ಮಟ್ಟ ಕರ್ಕೊಂಡು ಬರ್ಬೋದು. ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟಲ್ಲಿ ಸಿಗ್ತೀನಿ. ಫಿಸಿಯೋಥೆರಪಿ ಅಂದರೆ ಭೌತಿಕ ಚಿಕಿತ್ಸೆ ಡಿಪಾರ್ಟ್ಮೆಂಟಲ್ಲಿ. ಡಾಕ್ಟರ್, ಸಾಕಷ್ಟು ಕರೆಗಳು ಬರ್ತಾ ಇವೆ, ಆದರೆ ಸಮಯ ಮಾತ್ರ ನಿಲ್ಲೋದಿಲ್ಲ. ಹೌದು, ಕೆಳಗರೆ ಸೊಂಟದ ಶಸ್ತ್ರಚಿಕಿತ್ಸೆ ನಂತರ ವ್ಯಾಯಾಮದ ಪ್ರಾಮುಖ್ಯತೆ ಈ ವಿಷಯವಾಗಿದ್ದುವರೆಗೆ ನಿಮ್ಮ ಪ್ರಶ್ನೆ ಸಂದೇಹಗಳಿಗೆ ಉತ್ತರ ನೀಡಿದರು ಡಾಕ್ಟರ್ ಶರ್ಮಿಳಾ ದುದಾನಿ. ಇವರ ದೂರವಾಣಿ ಸಂಖ್ಯೆ 0836-7-7839 ಮತ್ತು ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836-7477. ಇನ್ನು ಈ ವಾರದ ಪ್ರಶ್ನೆ, ಸೊಂಟದ ಶಸ್ತ್ರಚಿಕಿತ್ಸೆಯ ನಂತರ ಮಾಡುವ ವ್ಯಾಯಾಮ ಅಥವಾ ಫಿಸಿಯೋಥೆರಪಿಯಿಂದ ಆಗುವ ಪ್ರಯೋಜನಗಳು ಯಾವುವು? ಪ್ರಶ್ನೆಯನ್ನು ಇನ್ನೊಂದು ಸಾರಿ, ಸೊಂಟದ ಶಸ್ತ್ರಚಿಕಿತ್ಸೆಯ ನಂತರ ಮಾಡುವ ವ್ಯಾಯಾಮ ಅಥವಾ ಫಿಸಿಯೋಥೆರಪಿಯಿಂದ ಆಗುವ ಪ್ರಯೋಜನಗಳು ಯಾವುವು?